ಒಳ್ಳೆಯ ರಿಸಲ್ಟ್ ಅಂದರೆ ಉತ್ತಮ ಫಲಿತಾಂಶವನ್ನು ನಾವು ನಿರೀಕ್ಷೆಯನ್ನು ಮಾಡಿದ್ದೇವೆ. ಈಗಾಗಲೇ ಅದು ಪ್ರೂವ್ ಆಗಿದೆ. ಕನಿಷ್ಠ ಅಥವಾ ಶೂನ್ಯ ನೀರಿನ ವಿನಿಮಯ, ಯಾವುದೇ ಒಂದು ಸಾಕಾಣಿಕೆ ಕೊಳಗಳೆಲ್ಲ ನಿರ್ವಹಣೆ ಮಾಡಬೇಕಾದ್ರೆ ನೀರನ್ನು ನಾವು ಎಕ್ಸ್ಚೇಂಜ್ ಅಥವಾ ವಿನಿಮಯವನ್ನು ಮಾಡಿಕೊಳ್ಬೇಕಾಗುತ್ತೆ. ಯಾಕೆ ಅಂದರೆ ಕಶ್ಮಲವಾದ ಅಥವಾ ನೈರ್ಮಲ್ಯ ನೀರುಗಳನ್ನು ನಾವು ಹೊರಗಡೆ ಹಾಕಬೇಕಾಗುತ್ತೆ, ಮತ್ತು ಶುದ್ಧವಾದಂತಹ ನೀರುಗಳನ್ನು ಮಿನಿಮಮ್ ನಾವು ಕೊಡಲೇಬೇಕಾಗುತ್ತೆ. 15-20 ದಿನಕ್ಕೆ ಒಂದು ಸಾರಿ ನೀರುಗಳನ್ನು ಎಕ್ಸ್ಚೇಂಜ್ ಮಾಡೋದು ಅಥವಾ ವಿನಿಮಯ ಮಾಡ್ಕೊಳ್ಳೋದು ನಾವು ನೋಡಿರ್ತೀವಿ, ಬದಲಾವಣೆ ಮಾಡ್ಕೊಳ್ಳೋದು. ಆದರೆ ಇಲ್ಲಿ ಅದೇ ನೀರನ್ನು ಮರುಬಳಕೆ ಮಾಡುವುದು ಒಂದು, ಅಥವಾ ಅದೇ ನೀರನ್ನು ನೈರ್ಮಲ್ಯ ಹೊಂದದೇ ಇರುವ ರೀತಿಯಲ್ಲಿ ಕಾಪಾಡಿಕೊಂಡು ಬರುವಂತಹದ್ದು ಈ ಒಂದು ತಂತ್ರಜ್ಞಾನನೇ ಬಯೋಫ್ಲಾಕ್ ಅಂತ ಹೇಳ್ತೇವೆ. ಇದು ಉತ್ತಮ ಫಲಿತಾಂಶ ಇರೋದ್ರಿಂದ ಇತ್ತೀಚೆಗೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲೂ ಸಹ ಇದು ಸಣ್ಣ ಪ್ರಮಾಣದಲ್ಲಿ, ಮಧ್ಯಮ ಪ್ರಮಾಣ ಮತ್ತು ದೊಡ್ಡ ಪ್ರಮಾಣದ ಒಂದು ಯೋಜನೆಗಳನ್ನು ಸಹ ರೂಪಿಸಿಕೊಂಡಿದ್ದಾರೆ. ಇದು 7.5 lakhs ಇಂದ ಹಿಡಿದು 50 lakhs ಘಟಕದ ವೆಚ್ಚ ಈ ಒಂದು ಬಯೋಫ್ಲಾಕ್ಗೆ ಇದೆ. ಈ ಬಯೋಫ್ಲಾಕ್ ಪರಿಸರ ಸ್ನೇಹ ಆಗಿದ್ದು ಸೂಕ್ಷ್ಮ ಜೀವಿಗಳ ಉತ್ಪಾದನೆಯನ್ನು ಆಧರಿಸಿರುತ್ತೆ. ಇದನ್ನೇ ಬಯೋಫ್ಲಾಕ್ ಎಂದು ನಾವು ಕರಿತಾ ಇದ್ದೀವಿ. ಇವುಗಳು ಕೊಳಗಳಲ್ಲಿ ಸ್ಥಗಿತಗೊಂಡ ತೇಲುವ ಜೀವಂತ ಮತ್ತು ಸತ್ತ ಕಣಗಳ ಸಾವಯವ ವಸ್ತುಗಳು ಅಥವಾ ಫೈಟೋಪ್ಲಾಂಕ್ಟನ್ಸ್ಗಳು, ಬ್ಯಾಕ್ಟೀರಿಯಾಗಳು ಮತ್ತು ಫಂಗೈಗಳು ಅಂದರೆ ಉಪಯುಕ್ತವಾದಂತಹ ಸೂಕ್ಷ್ಮ ಜೀವಿಗಳನ್ನು ಒಟ್ಟುಗೂಡಿಸಿಕೊಂಡು ಮೊತ್ತವಾಗಿರುವಂತಹದನ್ನು ನಾವು ಬಯೋಫ್ಲಾಕ್ ಅಂತ ಹೇಳ್ತೇವೆ. ಈ ಉತ್ಪನ್ನಗಳನ್ನು ಸಾಕಾಣಿಕಾ ಕೊಳಗಳಲ್ಲಿ ನಾವು ಮೀನುಗಳಿಗೆ ಆಹಾರವಾಗಿ ಕೊಡೋದ್ರ ಮೂಲಕ ಹಾಗೂ ಆಂಟಿಜನ್ನು ಆಂಟಿ ಬಾಡಿಯಾಗಿ ಇದು ಆಕ್ಟ್ ಮಾಡೋದ್ರಿಂದ ಈ ಮೀನುಗಳಿಗೆ ಸದೃಢವಾಗಿ ಆರೋಗ್ಯವಂತವಾಗಿ ಮತ್ತೆ ಬೆಳೆಯುವ ಆಹಾರ ಪರಿವರ್ತನೆ ಅಥವಾ ಮಾಂಸ ಪರಿವರ್ತನೆ ಆಗೋದ್ರಲ್ಲಿ ಹೆಚ್ಚಿನ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಈ ಒಂದು ನೀರಿನಲ್ಲಿ ಅಂದರೆ ಫ್ಲಾಕ್ ಇರುವಂತಹ ನೀರಿನಲ್ಲಿ ಬೆಳವಣಿಗೆಯಾದಂತಹ ಮೀನುಗಳು ಅತ್ಯಂತ ವೇಗವಾಗಿ ಬೆಳೆದು ಅತ್ಯಂತ ಬೇಗ ಇಳುವರಿಗೆ ಬರೋದರಿಂದ ರೈತರಿಗೆ ಒಂದು ಲಾಭದಾಯಕ ಅಂದರೆ ತಪ್ಪಾಗಲಾರದು. ಮತ್ತು ಈ ಒಂದು BFT ಅಥವಾ ಬಯೋಫ್ಲಾಕ್ ತಂತ್ರಜ್ಞಾನ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ನಾವು ನೋಡೋದಾದರೆ, ಬಯೋಫ್ಲಾಕ್ ವ್ಯವಸ್ಥೆಯಲ್ಲಿ ಸಾಕಾಣಿಕೆ ಮಾಡುವುದು ಹೆಂಗೆ ಅಂದರೆ, ತ್ಯಾಜ್ಯ ನೀರಿನ ಸಂಸ್ಕರಣೆ, ಈ ಒಂದು ವೇಸ್ಟ್ ವಾಟರ್ ಏನಂತ ಇರ್ತವೆ ಆ ವೇಸ್ಟ್ ವಾಟರ್ನ ಸಂಸ್ಕರಣೆ ಮಾಡಿ ಅದರಲ್ಲಿ ನಾವು ಆಧುನಿಕ ಜಲಕೃಷಿಯನ್ನು ನಾವು ಮಾಡೋದನ್ನ ಮಾಡಿ ನಾವು ಫಲಿತಾಂಶವನ್ನು ಪಡೆಯುವುದನ್ನು ನೋಡಬಹುದು. ಹಾಗೆ ನೀರಿನಲ್ಲಿರುವ ಕಾರ್ಬೋಹೈಡ್ರೇಟ್ಗಳನ್ನು ಏನು ಹೇಳ್ತೀವಿ ಆ ಕಾರ್ಬೋಹೈಡ್ರೇಟ್ಗಳು ಮತ್ತು ಇಂಗಾಲ ಮತ್ತು ಸಾರಜನಕ ಅನುಪಾತದ ಮೂಲಕ ಕಾಯ್ದುಕೊಳ್ಳುವ ಮೂಲಕ ಈ ಒಂದು ಸ್ವಸ್ಥ ಬಯೋಫ್ಲಾಕ್ ಅನ್ನು ಉತ್ತಮ ಗುಣಮಟ್ಟದ ಸೂಕ್ಷ್ಮಜೀವಿಗಳು, ಏಕಕೋಶ ಸೂಕ್ಷ್ಮಜೀವಿಗಳು, ಬ್ಯಾಕ್ಟೀರಿಯಾಗಳಾಗ್ಬೋದು, ಈ ಒಂದು ಪ್ರೋಟೀನ್ ಯುಕ್ತವಾದಂತಹ ಒಂದು ಸೂಕ್ಷ್ಮಜೀವಿಗಳನ್ನು ನಾವು ಬೆಳೆಸುವ ಮೂಲಕ ಆಹಾರವಾಗಿ ಮೀನುಗಳಿಗೆ ಕೊಡಬಹುದು. ಹಾಗೆ ಮೇಲ್ ತಿಳಿಸಿದಂಗೆ ನೀರಿನಲ್ಲಿ ಅನುಪಯುಕ್ತವಾದ ಅಪೌಷ್ಟಿಕಾಂಶ ಇರುವಂತಹ ಅವಲಂಬಿತ ಸೂಕ್ಷ್ಮಜೀವಿಗಳನ್ನು ಬೆಳವಣಿಗೆಯಾಗ್ತಾ ಇರ್ತದೆ. ಈ ಒಂದು ಬೆಳವಣಿಗೆ ಆಗಿರುವಂತಹದ್ರಲ್ಲಿ ಜಲಕೃಷಿಯಲ್ಲಿ ಆಹಾರವಾಗಿ ಮಾರ್ಪಾಡು ಮಾಡುವುದು ಮೇನ್ ಈ ಒಂದು ಕಾನ್ಸೆಪ್ಟ್, ಈ ಬಯೋಫ್ಲಾಕ್ನ ಕಾನ್ಸೆಪ್ಟ್. ಅದು ಸಸಾರಜನಕ ತ್ಯಾಜ್ಯವಾಗಿ ಮಾರ್ಪಾಡು ಮಾಡಿ ಮೀನುಗಳಿಗೆ ಉತ್ತಮವಾದಂತಹ ಪ್ರೋಟೀನ್ ಅನ್ನು ನೀಡುವಂತದ್ದೇ ಈ ಒಂದು ಗುಣಧರ್ಮ. ಇದು ಜೈವಿಕವಾಗಿರೋದ್ರಿಂದ ಹೆಚ್ಚು ಮೀನುಗಳಿಗೆ ಯಾವುದೇ ತರಹದ ತೊಂದರೆಗಳು ಇರೋದಿಲ್ಲ. ಹಾಗೂ ಈ ವಿಷಕಾರಿಯಾದಂತಹ ಸಾರಜನಕ ಪ್ರಭೇದಗಳನ್ನು ನಿಶ್ಚಲತೆಯ ಬಯೋಫ್ಲಾಕ್ಗಳಲ್ಲಿ ಹೆಚ್ಚು ವೇಗವಾಗಿ ನಾವು ವೃದ್ಧಿಸಬಹುದು. ಯಾಕೆಂದರೆ ಬೆಳವಣಿಗೆ ಮಾಡುವಂತಹ ಮಟ್ಟದಲ್ಲಿ ಅಪೌಷ್ಟಿಕ ಅಥವಾ ಅನ್ಯ ಪೌಷ್ಟಿಕಾಂಶಗಳನ್ನು ಅವಲಂಬಿತ ಜೀವಿಗಳು ಅಂತಹ ಒಂದು ಜೀವಿಗಳನ್ನು ನಾವು ಕನ್ವರ್ಟ್ ಮಾಡಿ ಇದನ್ನು ಸೂಕ್ಷ್ಮಜೀವಿಗಳನ್ನು ಉತ್ಪಾದನೆ ಮಾಡಿ ಅದನ್ನು ಗುಂಪುಗಾರಿಕೆ ಮಾಡಿಸಿ ಆ ಗುಂಪುಗಾರಿಕೆಯನ್ನು ಊಟವಾಗಿ ಅಥವಾ ಆಹಾರವಾಗಿ ಪರಿವರ್ತನೆಯಾಗಿ 10 times ಅಷ್ಟು ಈ ಒಂದು ಆಹಾರವನ್ನು ಮೀನುಗಳಿಗೆ ನಾವು ನೈಸರ್ಗಿಕವಾಗಿ ಸಹ ನಾವು ಮಾಡಬಹುದು. ಇದರಿಂದ ಆಹಾರದ ಬಳಕೆಯನ್ನು ಪ್ರಮಾಣ ಕಡಿಮೆ ಆಗುತ್ತೆ ಮತ್ತು ನಮ್ಮ ಒಂದು ನೈಸರ್ಗಿಕವಾಗಿ ಆಹಾರವನ್ನು ನಾವು ಸಾವಯವದಲ್ಲೇ ನಾವು ಇದನ್ನು ಕೊಡಬಹುದು. ಸೊ ಈ ನಿಟ್ಟಿನಲ್ಲಿ ಈ ಒಂದು BFT ಅಥವಾ ಬಯೋಫ್ಲಾಕ್ ತಂತ್ರಜ್ಞಾನ ಬಹಳ ವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಹಾಗೆ ಬಯೋಫ್ಲಾಕ್ ಸಂಯೋಜನೆ ಈಗ ಪೌಷ್ಟಿಕಾಂಶಗಳನ್ನು ಅಂತ ಹೇಳಿದೆ, ಇದರಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದಾದರೆ, ಬಯೋಫ್ಲಾಕ್ದು ಸಸ್ಪೆಂಡೆಡ್ ಪಾರ್ಟಿಕಲ್ ಅಥವಾ ಅದು ತೇಲುವಂತಹ ಕಣಗಳಿಂದ ಕೂಡಿರುತ್ತೆ. ಇದು ಸಮುಚ್ಚಯ ಅಂದರೆ ಒಂದು ಗುಂಪುಗಾಗಿ ಎಲ್ಲ ಬ್ಯಾಕ್ಟೀರಿಯಾಗಳಾಗ್ಬೋದು, ಬಾಹ್ಯ ಕೋಶೀಯ ಪಾಲಿಮರ್ ಪದಾರ್ಥಗಳನ್ನು ಸೂಕ್ಷ್ಮಜೀವಿಗಳು, ಬ್ಯಾಕ್ಟೀರಿಯಾ, ಪಾಚಿ, ಶಿಲೀಂಧ್ರಗಳು, ಅಕಶೇರುಕಗಳು ಮತ್ತು ಎಟ್ರೋಡೈಟಸ್ ಇಂಥ ಮುಂತಾದ ಸೂಕ್ಷ್ಮಜೀವಿಗಳನ್ನು ಒಳಗೊಂಡಿರುವ ಗುಂಚ ಅಥವಾ ಸಮುಚ್ಚ ಅಥವಾ ಒಟ್ಟುಗೂಡಿಕೆಯನ್ನು ನಾವು ಬಯೋಫ್ಲಾಕ್ ಅಂತ ಹೇಳ್ತೇವೆ. ಇದು ಯಾವಾಗಲೂ ತೇಲ್ತಾ ಇರಬೇಕು. ಯಾವಾಗ ಒಂದ್ಸರಿ ನೀವು

ಕೂಡ ಮಾಡುತ್ತ ಕದನ ಸಲ ಬೇಟರ ಮದಿನ ಸ್ವಂತ ದೋಷ್ಟಾರ ಕೂಡ ಅವರ ಮಾಡುತ್ತ ಕದನ ದಿನದೇನಂತ ಜಯಂಕಾರ ಹೊಡೆಶಾರ ಸ್ವಂತ ದೋಷ್ಟಾರ ಕೂಡ ಅವರ ಮಾಡುತ್ತ ಕದನ ಇಮಾಮು ಸನೈನರು ಪುಂಡ ಏಜಿದರ ದಂಡಿನ ರುಂಡ ಇಮಾಮು ಸನೈನರ ಪುಂಡ ಏಜಿದರ ದಂಡಿನ ರುಂಡ ಕಡಿ ಕಡಿದು ಆಕಾ ತುಂಡ ತುಂಡ ಹರಿವಾದವ ಚಂದ ರಣದೋಳು ನಡದೇತ್ ಕದನ ಸ್ಥಳ ಬೆಟ್ಟರ ಮದಿನ ಏಮಾಮೆ ಹೊಸನೈನ ವಂಟಾರು ಜಾಲಿಮ್ರ ಕೂಡ ಮಾಡುತ್ತ ಕದನ ನಡು ಕರ್ಬಲದೊಳಗ ಹೊಳೆ ತುಂಬೆ ಓ ಕೆರಿದಾಂಗ ರಾತ ಹರಿಲಾಕ ಹತ್ತೆ ಒಂದೇ ಸಾವನ ನಡು ಕರ್ಬಲದೊಳಗ ಹೊಳೆ ತುಂಬೆ ಓ ಕೆರೆದಾಂಗ ರಾತ ಹರಿಲಾಕ ಹತ್ತೆ ಒಂದೇ ಸಾವನ ಹುಷಾರ್ ನೈನರು ನೀರಂತ ಶಿವ ತಂದಲೇತಾನಂತ ಕಟಿನ ಸ್ಥಳ ಬೇಟರ ಮದಿನ ಏಮಾಮೆ ಹೊಸ ನೈನ ವಂಟಾರು ಜಾಲಿಮ್ರ ಕೂಡ ಮಾಡುತ್ತ ಕದನ ಮೂರ ರಾತ್ರಿ ದಿವಸ ನಿರಂಕಾರ ಉಪವಾಸ ಹೊಸ ನೈನಗ ದ್ವರಿಯಲಿಲ್ರೆ ಅನ್ನ ನೀರನ ಮೂರ ರಾತ್ರಿ ದಿವಸ ನಿರಂಕಾರ ಉಪವಾಸ ಹೊಸ ನೈನಗ ದ್ವರಿಯಲಿಲ್ರೆ ಅನ್ನ ನೀರನ ದೇವ ಲೋಕದ ರಂಬಾರೆಣ್ಣ ಚರಿದಾರು ದೊರ ಬಾಗಿಲನ ದೇವ ಲೋಕದ ರಂಬಾರೆಣ್ಣ ಚರಿದಾರು ದೊರ ಬಾಗಿಲನ ಹುಸನೈ ನಗ ನೋಡಿನ ಅತರೊಂದೇ ಸವನ ಸ್ವರ್ಗ ಕ ವಂದ್ಯಾರೋಷನಾ ಕೂನಾ ಸುತ್ತ ರಾಜಕವಾಹಿ